ಡಾ ಶೇಷರಾವ್ ಅವರೊಂದಿಗೆ ಇತ್ತೀಚೆಗೆ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಮುದ್ದೆ ರೋಗ ಅಥವಾ ಗಂಟು ರೋಗ ಕುರಿತು ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಜಾನುವಾರುಗಳಲ್ಲಿ ಲಂಪಿ ಸ್ಕಿನ್ ಅಥವಾ ಚರ್ಮ ಮುದ್ದೆ ರೋಗ ಅನ್ನುವ ಒಂದು ಬಾಧೆಯನ್ನ ಕಂಡುಕೊಂಡಿದ್ದೇವೆ. ಮುಖ್ಯವಾಗಿ ಇದು ಇತರ ರಾಜ್ಯಗಳಿಂದ ಬಂದಿರುವಂತ ರೋಗ ಮತ್ತು ಸಮರ್ಪಕ ನಿರ್ವಹಣೆಯ ಕೊರತೆಯಿಂದ ಇದು ಹರಡ್ತಾ ಇದೆ ಅನ್ನುವ ಒಂದು ಮಾಹಿತಿ ಇರುವುದರಿಂದ ಆ ಬಗ್ಗೆ ಒಂದು ಹೆಚ್ಚಿನ ವಿವರವನ್ನು ತಿಳಿಸುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಶೇಷರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಬಹಳ ಆತಂಕಗೊಂಡಿರುವುದು ಚರ್ಮ ಮುದ್ದೆ ರೋಗ ಅಥವಾ ಲಂಪಿ ಸ್ಕಿನ್ ಅಂತ. ಏನಿದರ ಇತಿಹಾಸ ಮತ್ತು ಇದು ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ, ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ? ಇದು ಚರ್ಮಗಂಟು ರೋಗ ಅಂತಕ್ಕಂಥದ್ದು, ಇಂಗ್ಲಿಷಲ್ಲಿ ಇದನ್ನು ನಾವು ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರಿತೀವಿ. ಇದು ಮುಖ್ಯವಾಗಿ ಒಂದು ಇತಿಹಾಸ ನೋಡಿದ್ರೆ ಇದು ಆಫ್ರಿಕಾದಲ್ಲಿ ಮೊಟ್ಟ ಮೊದಲನೇದಾಗಿ ಕಂಡಿರತಕ್ಕಂಥ ರೋಗ. ನಂತರದ ದಿನಗಳಲ್ಲಿ ಮೊಟ್ಟ ಮೊದಲನೇದಾಗಿ ಒಡಿಶಾ ನಮ್ಮ ಭಾರತದಲ್ಲಿ ಬಂತು. ಆಮೇಲೆ 2019 ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಜೊತೆಗೆ ಮಹಾರಾಷ್ಟ್ರ ಮತ್ತೆ ಆಂಧ್ರಪ್ರದೇಶದಲ್ಲಿ ಸಾಕಷ್ಟು ಈ ರೋಗದ ಬಗ್ಗೆ ಬಹಳ ರೈತರಿಗೆ ಆತಂಕ ರಾಜ್ಯಗಳಲ್ಲಿ ಕಂಡು ಬಂದಿತ್ತು. ಅದಾದ ನಂತರ ಈ ವರ್ಷ ಮತ್ತೆ ಈ ರೋಗ ಮಹಾರಾಷ್ಟ್ರ, ಗುಜರಾತ್ ಮತ್ತೆ ರಾಜಸ್ಥಾನಗಳಲ್ಲಿ ಸಾಕಷ್ಟು ಪ್ರಾಣಿಗಳಲ್ಲಿ ಬಂದು ಅಲ್ಲಿ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗಿರತಕ್ಕಂತ ಕಂಡು ಬಂದಿದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಪಕ್ಕದ ರಾಜ್ಯಗಳಲ್ಲಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೀದರ್ನಲ್ಲಿ ಕೂಡ, ಅದು ಬಸವ ಕಲ್ಯಾಣ, ಹುಲ್ಸೂರು, ಭಾಲ್ಕಿ ಮುಂತಾದ ತಾಲೂಕು, ಔರಾದ ತಾಲೂಕುಗಳಲ್ಲಿ ಕೂಡ ಕಂಡು ಬಂದಿದೆ. ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಕೂಡ ಕಂಡು ಬಂದಿದೆ. ಅಂದ್ರೆ ಇದು ಒಂದು ಹರಡುವ ರೋಗ ಅಂತ. ಹೌದೌದು, ಇದು ಮುಖ್ಯವಾಗಿ ಈ ರೋಗ ಹರಡುವುದು ಸೊಳ್ಳೆಗಳಿಂದ. ಅಂದ್ರೆ ಕಾರಣ ಯಾವುದು, ಯಾವ ರೋಗಾಣುವಿನಿಂದ ಮುಖ್ಯವಾಗಿ ಹರಡುವಂತದ್ದು ಅಂತ? ಇದು ಹೆಚ್ಚು ಸಾಮಾನ್ಯವಾಗಿ ಈ ರೋಗ ಪಾಕ್ಸ್ ವೈರಿಡೆ ಅಂತಕ್ಕಂತ ಒಂದು ವೈರಸ್ ಇಂದ ಬರತಕ್ಕಂತ ರೋಗ. ಈ ಪಾಕ್ಸ್ ವೈರಿಡೆ ರೋಗಾಣು ಮೇಕೆಗಳಲ್ಲಿ ಏನು ಸಿಡಿಬು ಬರುತ್ತೆ ಅದಕ್ಕೆ ಸಮಾನಾಂತರ ಆಗಿರ್ತಕ್ಕಂತ ಈ ವೈರಸ್. ಅದಕ್ಕೇನೆ ನಾವು ಹಿಂದಿನ ದಿನಗಳಲ್ಲಿ ನಾವು ಈ ರೋಗ ಬಂದಾಗ ಆ ಮೇಕೆ ಸಿಡಿಬುಗೆ ಏನ್ ನಾವು ಉಪಯೋಗ ಮಾಡ್ತಿದೀವಿ ಆ ಲಸಿಕೆಯನ್ನ ನಾವು ದನಗಳಲ್ಲಿ ಕೊಟ್ಟು ಅದನ್ನ ನಾವು ನಿಯಂತ್ರಣ ಮಾಡಿದ್ದು ಎಕ್ಸಾಂಪಲ್ ಇದೆ. ಅಂದ್ರೆ ಆ ರೋಗಾಣುವಿನಿಂದ ಬರುವಂತದ್ದು. ಈಗ ಇದು ಮುಖ್ಯವಾಗಿ ಈ ರೋಗದ ಲಕ್ಷಣ ಹೇಗಿರ್ತದೆ, ಈಗ ಮುದ್ದೆ ರೋಗ ಅಂತ ಅಂತಾರೆ, ಯಾವ ರೀತಿಯಲ್ಲಿ ಇರ್ತದೆ, ರೈತರೀಗ ಈ ರೋಗವನ್ನು ಗುರುತಿಸಬೇಕಲ್ಲ? ಅದಕ್ಕಿಂತ ಮುಂಚೆ ಈ ರೋಗ ಹರಡುವಿಕೆ, ಮುಖ್ಯವಾಗಿ ಈ ರೋಗ ಹೇಗೆ ಹರಡುತ್ತೆ ಅಂತ ಹೇಳಿದ್ರೆ ಕ್ಯುಲೆಕ್ಸ್ ಅಂತಕ್ಕಂತ ಒಂದು ಸೊಳ್ಳೆಯಿಂದ ಅಂದ್ರೆ ಇದೊಂದು ಸೊಳ್ಳೆಯಿಂದ ಹರಡುವ ರೋಗ ಅಂತ. ಅದರ ಜೊತೆಗೆ ಕೆಲವು ಪ್ರಭೇದದ ನೊಣಗಳು ಮತ್ತು ಕೆಲವು ಪ್ರಭೇದದ ಉಣ್ಣೆಗಳು. ಅಂದ್ರೆ ಸಾಮಾನ್ಯವಾಗಿ ನಾವು ಏನಂತ ಪರೋಪಜೀವಿಯನ್ನ ಇದು ಹೇಳ್ತೀವಿ ಅದರದಿಂದ ಹರಡತಕ್ಕಂತ ರೋಗ. ಅದರ ಜೊತೆಗೆ ಈ ರೋಗ ಏನಾದರೂ ಒಂದು ಕಡೆ ರೋಗ ಬಂದ್ರೆ ಅದರಲ್ಲಿ ಸಂಪರ್ಕದಲ್ಲಿ ಬರ್ತಕ್ಕಂತ ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ರೋಗ ಹರಡತಕ್ಕಂಥದ್ದು ಸರ್ವಸಾಮಾನ್ಯ. ಅಂದ್ರೆ ಇದು ಕೇವಲ ಜಾನುವಾರುಗಳಿಗೆ ಬರ್ತಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಕಂಡು ಬರುತ್ತದೆ ಹೇಗೆ ಅಂತ? ಇದು ಮುಖ್ಯವಾಗಿ ನಾವು ಈ ರೋಗದ ತೀವ್ರತೆ ನೋಡಿದ್ರೆ ಹಸು ಮತ್ತು ದನಗಳಲ್ಲಿ, ಅದರ ಜೊತೆಗೆ ಕೆಲವು ಪ್ರಭೇದದ ಜಿಂಕೆ ಮತ್ತೆ ಜಿರಾಫೆ ಅಂತಕ್ಕಂತ ಕೆಲವು ಇದರಲ್ಲಿ ಕಾಣಿಸತಕ್ಕಂತ, ಅದರ ಜೊತೆಗೆ ನೀರ ಎಮ್ಮೆಗಳಲ್ಲಿ ಕೂಡ ಈ ರೋಗನ ನಾವು ನೋಡಿದೀವಿ. ಈಗ ನೀವು ಹೇಳೋ ಪ್ರಕಾರ ಈ ರೀತಿ ಒಂದು ಸೊಳ್ಳೆಯಿಂದ ಹರಡುವ ರೋಗ ಇದು ಈ ರೀತಿ ಪ್ರಾಣಿಗಳಲ್ಲೆಲ್ಲ ಕಂಡು ಬರ್ತದೆ ಅಂತ ಹೇಳಿದ್ರೆ ರೋಗದ ಲಕ್ಷಣ ಯಾವ ರೀತಿ ಇರುತ್ತೆ? ಈಗ ರೈತರು ಗುರುತಿಸಬೇಕಲ್ಲ, ಇದು ಒಂದು ಚರ್ಮ ಮುದ್ದೆ ರೋಗ ಅಥವಾ ಲಂಪಿ ಸ್ಕಿನ್ ಅನ್ನುವ ಒಂದು ರೋಗ, ಗಂಟು ರೋಗ ಅಂತ ಹೇಳ್ಕೊತೇವೆ ಚರ್ಮದಲ್ಲಿ, ಯಾವ ರೀತಿ ಗೋಚರಿಸ್ತದೆ ಪ್ರಥಮ ಹಂತದಲ್ಲಿ ಮತ್ತೆ ಎರಡನೇ ಹಂತದಲ್ಲಿ ಅದು ಉಲ್ಬಣಕ್ಕೆ ಬರುವಾಗ ಯಾವ ರೀತಿ ಇರ್ತದೆ ಅಂತ? ಇದು ಮುಖ್ಯವಾಗಿ ವೈರಸ್, ಈ ವೈರಸ್ ಅತಿ ಸದೃಢವಾಗಿರ್ತಕ್ಕಂಥ ವೈರಸ್. ಇದು ಸುಮಾರು 55 ಡಿಗ್ರಿ ಸೆಂಟಿಗ್ರೇಡ್ ನಾವು ಏನಾದರೂ ಅದನ್ನ ಬೇಯಿಸಿದ್ರು ಕೂಡ ಅದು ಕನಿಷ್ಠ 2 ಗಂಟೆ ಅದು ಸರ್ವೈ ಆಗ್ತದೆ. ಆತರ ಯಾವ್ದನ್ನು ಬೇಯಿಸೋದು ಅಲ್ಲ, ಏನಾದರೂ ಅದಕ್ಕೆ ಹೀಟ್ ಟ್ರೀಟ್ಮೆಂಟ್ ಕೊಟ್ರೆ ಅಥವಾ ಸನ್ ಲೈಟ್ ಅಥವಾ ಆತರ ಆ ವೈರಾಣುಗೆ ವೈರಸ್ ವೈರಸ್ ಏನಿದೆಯಲ್ಲ ಅದು ಬಹಳ ಸದೃಢವಾದ ವೈರಸ್. ಅದು ರೋಗ ಒಂದ್ಸಲ ಬಂದ್ರೆ ಬಹಳಷ್ಟು ಪ್ರಾಣಿಗಳಿಗೆ ರೋಗ ಹರಡತಕ್ಕಂಥದ್ದು ಒಂದು. ಎರಡನೇದಾಗಿ ಈ ರೋಗ ನಾವು ಹೇಳಿದೀವಿ ಆಕ್ಚುಲಿ ಸೊಳ್ಳೆ ಮತ್ತು ಉಣ್ಣೆ ಮತ್ತೆ ನೊಣಗಳಿಂದ ಬರ್ತಕ್ಕಂಥ ರೋಗ. ಪ್ರಾರಂಭಿಕ ಹಂತದಲ್ಲಿ ಇದರದ್ದು ಜ್ವರ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು. ಜ್ವರ ಕಾಣಿಸಿದ ಒಂದು ವಾರ ಒಳಗಡೆ ದೇಹದ ಮೇಲೆ ಸಣ್ಣ ಸಣ್ಣ ಸಣ್ಣ ಗಂಟುಗಳು, ನಾವೇನ್ ಚರ್ಮದ ಗಂಟು ಅಂತೀವೋ ಅಥವಾ ಹಕ್ಕಳೆ ಅಂತ ಕರಿತೀವೋ ಅದಕ್ಕೆ, ಅವುಗಳು ಬೆಳೆದು ಎಲ್ಲಾ ಕಡೆ ಮೈ ಮೇಲೆಲ್ಲ, ಮೈಗಳ ಮೇಲೆದ ಜೊತೆಗೆ ಅವು ಒಳಭಾಗದಲ್ಲೂ ಕೂಡ ಗಂಟುಗಳನ್ನ ಬೆಳೆಸ್ತಕ್ಕಂಥದ್ದು ಈ ರೋಗದ ಒಂದು ಲಕ್ಷಣ. ಬಣ್ಣ ಒಂದು ಕೆಂಪಾಗಿ ಹಾಗೇನಾದ್ರೂ ಚರ್ಮ ಕೆಂಪಾಗಿ ಕಾಣೋದು ಅಥವಾ ಹೀಗೇನಾದ್ರೂ ಇದೆ? ಇಲ್ಲ ಇಲ್ಲ, ಇದು ಮೊದಲನೇದಾಗಿ ಗಟ್ಟಿ ಗಟ್ಟಿಯಾಗಿ ಅವು ಬೆಳೀತವೆ, ಕ್ರಮೇಣ ಅವು ಒಡೆದು ಅದರಲ್ಲಿ ಕ್ಯೂ ಬರ್ತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಆಗಿ ಸಾಕಷ್ಟು ಚರ್ಮಕ್ಕೆ ನೋವು ಮತ್ತು ಒಳಗಡೆ ಕೂಡ ನೋವು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಈ ರೋಗಾಣು ರಕ್ತ, ವೀರ್ಯ, ಜೊಲ್ಲು ಮತ್ತು ಕಣ್ಣಿನ ಸ್ರಾವಿಕೆ ಮತ್ತು ಮೂಗಿನ ಸ್ರಾವಿಕೆ ಇದರಿಂದ ಕೂಡ ಈ ರೋಗಾಣುಗಳು ಹೊರಗೆ ಬಂದು ಆ ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ರೋಗನ ಹರಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಜೊಳ್ಳು ಅಥವಾ ಕಣ್ಣಿನ ರಸ ಇದೆಲ್ಲ ಮತ್ತೊಂದು ಪ್ರಾಣಿಗೆ ತಗುಲಿದ್ರು ಕೂಡ ಹರಡತಕ್ಕಂತ ರೋಗಾಣು ಕೇವಲ ಸೊಳ್ಳೆಗಳಿಂದ ಮಾತ್ರ ಅಲ್ಲ, ಅದು ಸೊಳ್ಳೆಗಳು ಒಂದಾದ್ರೂ ಅದರ ಜೊತೆಗೆ ಯಾವ ಪ್ರಾಣಿ ಅದಕ್ಕೆ ನಿಕಟ ಸಂಪರ್ಕಕ್ಕೆ ಬರ್ತಾವ, ಒಂದೇ ಕಡೆ ಆಹಾರ ಒಂದೇ ಕಡೆ ನೀರು ಕುಡಿತಾವ ಅಂತ ಪ್ರಾಣಿಗಳಿಗೆ ಸರ್ವಸಾಮಾನ್ಯವಾಗಿ ಎಲ್ಲಾ ಪ್ರಾಣಿ ಹರಡತಕ್ಕಂತ ರೋಗ. ಅದಕ್ಕೆ ನಾವು ಇದನ್ನ ಮುಂಜಾಗ್ರತೆ ಕ್ರಮವಾಗಿ ಅಂತ ರೋಗಗ್ರಸ್ತ ಪ್ರಾಣಿಗಳನ್ನು ಬೇರೆ ಕಡೆ ಇಡಲಿಕ್ಕೆ ಅವರಿಗೆ ತಿಳಿ ಹೇಳ್ತೀವಿ. ಅದರ ಜೊತೆಗೆ ಒಂದು ಸಲ ಈ ರೋಗ ಬಂದ್ರೆ ಮುಖ್ಯವಾಗಿ ಪ್ರಾಣಿಗಳಲ್ಲಿ ಏನಂತ ಹೇಳಿದ್ರೆ ಅಬಾಷನ್ಸ್ ಅಂತ ಕರಿತೀವಿ ನಾವು, ಕಂದು ಹಾಕೋತಕ್ಕಂಥದ್ದು, ಮತ್ತೆ ಇನ್ಫರ್ಟಿಲಿಟಿ, ಅವು ಮುಂದೆ ಬಂದು ಗರ್ಭ ಧರಿಸದೇ ಇರತಕ್ಕಂತ ಸಮಸ್ಯೆಗಳು, ಹೋರಿಗಳಲ್ಲಿ ಬಂಜೆ ಆಗ್ತಕ್ಕಂಥದ್ದು, ಈ ತರ ಎಲ್ಲ ಬೇರೆ ಬೇರೆ ಸಮಸ್ಯೆಗಳನ್ನು ರೋಗ ಪೀಡಿತ ರಾಸುಗಳಲ್ಲಿ ನಾವು ನೋಡಬಹುದು. ರೋಗ ಪೀಡಿತ ರಾಸುಗಳಲ್ಲಿ ಅಥವಾ ಯಾವುದೇ ಪ್ರಾಣಿಗಳಲ್ಲಿ ಈ ರೀತಿಯ ಒಂದು ಚರ್ಮ ಮುದ್ದೆ ರೋಗ ಬಂದಾಗ ಅವು ಆಹಾರವನ್ನು ತಿನ್ನದೇ ಇರುವುದು ಅಥವಾ ಜ್ವರ ಮೈಯಲ್ಲಿ ಬರುವುದು ಹಾಗೇನಾದ್ರೂ ಇರ್ತದೆ? ಅದೇ ಮುಖ್ಯವಾಗಿ ಅದಕ್ಕೆ ಅತಿಯಾದಂತ ಜ್ವರ, ಮೈ ಮೇಲೆ ಎಲ್ಲ ಗುಳ್ಳೆ ಗುಳ್ಳೆ ಏನ್ ನಾವು ಇದು ಹಣ್ತೀವಿ ಗಂಟು, ಅದರ ಜೊತೆಗೆ ಅವು ಆಹಾರ ತಿನ್ನದೆ ಒಂದೇ ಕಡೆ ಇದು ಕೂಡತಕ್ಕಂಥದ್ದು, ಅದರ ಜೊತೆಗೆ ಅವು ಸರ್ವಸಾಮಾನ್ಯವಾಗಿ ಬೇರೆದೇ ಒಂದೇ ಕಡೆ ಕೂಡತಕ್ಕಂಥದ್ದು, ಮತ್ತೆ ಒಂದು 5-10% ಇದರಲ್ಲಿ ಸಾಯ ಪ್ರಮಾಣ ಕೂಡ ಈ ರೋಗದಲ್ಲಿ ನಾವು ಕಾಣ್ತೀವಿ. ಓ, ಪ್ರಾಣಿಗಳ ಸಾವು ಕೂಡ ಸಂಭವಿಸುತ್ತದೆ. ಅಂದ್ರೆ ಒಂದು ಗಂಭೀರವಾಗಿರತಕ್ಕಂತ ಒಂದು ರೋಗನೇ ಅಂತಲೇ ಹೇಳಬಹುದು. ಹೌದು ಅಲ್ವಾ? ಈಗ ಇಂತಹ ಒಂದು ರೋಗ ಹರಡುವ ಭೀತಿ ರೈತರಲ್ಲಿ ಇರುವುದರಿಂದ ಇದಕ್ಕೆ ಮುಂಜಾಗ್ರತಾ ಕ್ರಮ ಅಥವಾ ಚಿಕಿತ್ಸೆಗೆ ಹೇಗೆ ಸ್ಪಂದನೆ ಮಾಡಬೇಕು, ಅವರು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನೋದನ್ನ ಹೇಳ್ತೀರಿ? ಇದು ಮುಖ್ಯವಾಗಿ ಇದು ವೈರಲ್ ರೋಗಾಣು ಇರೋದ್ರಿಂದ ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಇಲ್ಲ, ಆದರೂ ಕೂಡ ನಾವು ಆ ರೋಗದ ತೀವ್ರತೆ ಕಡಿಮೆ ಮಾಡಲಿಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಆ ರೋಗ ಬಂದ್ರೆ ಕೂಡಲೇ ಪಶುವೈದ್ಯರನ್ನ ಸಂಪರ್ಕ ಮಾಡಿ ಅದಕ್ಕೆ ಕೂಡಲೇ ನಾವು ಅದಕ್ಕೆ ಮುಖ್ಯವಾಗಿ ನಾವು ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಜ್ವರ ಇರೋದ್ರಿಂದ ಜ್ವರಕ್ಕೆ ಸಂಬಂಧಪಟ್ಟಾಗೆ ನಾವು ಆಂಟಿಪೈರೆಟಿಕ್ ಅಂತ ಕರಿತೀವಿ ಜ್ವರ ಕಡಿಮೆ ಮಾಡಲಿಕ್ಕೆ, ಅದರ ಜೊತೆಗೆ ಅದಕ್ಕೆ ಇನ್ಫೆಕ್ಷನ್ ಆಗದೇ ಇರತಕ್ಕಂಥ ದೃಷ್ಟಿಯಿಂದ ನಾವು ಆಂಟಿಬಯೋಟಿಕ್ ಕೊಡ್ತೀವಿ, ಹೈಯರ್ ಆಂಟಿಬಯೋಟಿಕ್. ಅದರ ಜೊತೆಗೆ ಅದಕ್ಕೆ ಅಲರ್ಜಿ ಹೆಚ್ಚಿರುತ್ತೆ, ಯಾಕಂದ್ರೆ ಎಲ್ಲ ಸ್ಕಿನ್ ಮೇಲೆ ಗುಳ್ಳೆ ಆಗಿದ್ರಿಂದ ಅಲರ್ಜಿ ಡೆವಲಪ್ಮೆಂಟ್ ಹೆಚ್ಚಾಗೋದ್ರಿಂದ ಆಂಟಿಹಿಸ್ಟಮಿನಿಕ್, ಮತ್ತೆ ಮಲ್ಟಿ ವಿಟಮಿನ್ಸ್, ಈ ತರ ಅದಕ್ಕೆ ಬೇರೆ ಬೇರೆ ತರದ ನಾವು ಚಿಕಿತ್ಸೆಯನ್ನ ಕೊಟ್ಟು ಅದನ್ನ ರೋಗ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಮಾಡ್ತೀವಿ. ಅದರ ಜೊತೆಗೆ ಕೆಲವು ಹರ್ಬಲ್ ಪ್ರಿಪರೇಷನ್ಸ್ ಕೂಡ ನಮ್ಮ ಒಂದು ಯೂನಿವರ್ಸಿಟಿ ಅವರು ಅಡ್ವೈಸ್ ಮಾಡಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ಹಸಿ ಬೇವಿನ ಎಲೆ, ತುಳಸಿ ಎಲೆ, ಬೆಳ್ಳುಳ್ಳಿ, ಅರಿಶಿನ, ಬೇವಿನ ಎಣ್ಣೆ ಇವೆಲ್ಲ ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆ ಗಂಟಾಗಿರ್ತಕ್ಕಂಥ ಪ್ರಾಣಿಗಳ ಏನು ಮೈ ಮೇಲೆ ನಾವು ಅದನ್ನು ಹಚ್ಚಿದರೆ ಒಂದು 5-1 ವಾರದಲ್ಲಿ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಕೆಲವು ಹರ್ಬಲ್ ಪ್ರಿಪರೇಷನ್ಸ್, ರೆಡಿಮೇಡ್ ಪ್ರಿಪರೇಷನ್ಸ್ ಕೂಡ ಈ ರೋಗಕ್ಕೆ ಬಂದಿದೆ. ಅದಕ್ಕೆ ಲಂಪಿಸೈಡ್ ಅಂತಕ್ಕಂಥ ಒಂದು ಸಿರಪ್ ನಾವು ಆಕ್ಚುಲಿ ಇಲ್ಲಿ ನಾವು ಕಲಬುರಗಿಯಲ್ಲಿ ಆ ಮೆಡಿಕಲ್ ಅಲ್ಲಿ ಸಿಗುತ್ತೆ ಅದು. ಅದರ ಜೊತೆಗೆ ಕೆಲವು ಹೋಮಿಯೋಪತಿ ಟ್ರೀಟ್ಮೆಂಟ್ ಕೂಡ ಇದಕ್ಕೆ ಒಂದು ಸ್ಪಂದಿಸ್ತವೆ, ಅದರಲ್ಲಿ LSD ಕೇರ್ ಅಂತಕ್ಕಂಥ ಒಂದು ಹೋಮಿಯೋಪತಿ ಪ್ರಿಪರೇಷನ್ಸ್ ಕೂಡ ಎಲ್ಲ ಮೆಡಿಕಲ್ ಅಲ್ಲಿ ಲಭ್ಯವಿರುತ್ತೆ. ಅಂದ್ರೆ ಈ ರೀತಿ ಚಿಕಿತ್ಸೆಗೆ ಗುರುಪಡಿಸಬೇಕು ಅಂತ ಅಲ್ವಾ? ಈಗ ಬಹಳ ಮುಖ್ಯವಾಗಿ ಇದೊಂದು ಬೇರೆ ರಾಜ್ಯಗಳಲ್ಲಿ ಇರುವುದರಿಂದ ಇದು ಏನಾದ್ರೂ 1ನೇ ಅಲೆ 2ನೇ ಅಲೆ ಅಂತ ಬಂದು ಪ್ರಾಣಿಗಳಿಗೆ ಏನು ತೊಂದರೆ ಕೊಡ್ತಾವ ಅಲ್ಲ, ಒಮ್ಮೆ ಬಂದ್ರೆ ಇಡೀ ಆವರಿಸಿಬಿಡ್ತದೆ ಹೇಗೆ ಅಂತ? ಅದರ ತೀವ್ರತೆ ಮೇಲೆ ಅವಲಂಬಿತವಾಗಿರ್ತದೆ. ಈ ಸಲ ಬಂದಿರತಕ್ಕಂಥದ್ದು ಒಂದು ತಾಲೂಕಿಗೆ ಬಂದ್ರೆ ತಾಲೂಕು ಎಲ್ಲಾ ಕಡೆ ಈ ರೋಗ ಹರಡತಕ್ಕಂತ ಅದರ ತೀವ್ರತೆ ಅಲೆ ತೀವ್ರತೆ ಹೆಚ್ಚಿದೆ. ಇದರಲ್ಲಿ ಗುರಿ ಆಗ್ತಕ್ಕಂತ ಪ್ರಾಣಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಒಂದು ಅಲೆಯಲ್ಲಿ. ಈಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಗೆ ಏನು ಸಲಹೆ ಕೊಡ್ತೀರಿ? ಇದು ಮುಖ್ಯವಾಗಿ ಈ ರೋಗ ಏನಾದರೂ ಬಂದರೆ ಅಂತ ರೋಗಗ್ರಸ್ತ ಪ್ರಾಣಿಗಳನ್ನ ಏನು ಆರೋಗ್ಯವಂತ ಪ್ರಾಣಿಗಳು ಇರ್ತಾವ ಅವರನ್ನ ಬೇರ್ಪಡಿಸಬೇಕು. ಅದಕ್ಕೆ ಕೂಡಲೇ ಬೇರ್ಪಡಿಸುವುದಂದ್ರೆ ಈಗ ಒಂದು ಪ್ರಾಣಿಗೆ ಈ ರೀತಿಯ ಒಂದು ಚರ್ಮ ಮುದ್ದೆ ರೋಗ ಕಂಡು ಬಂದ ಕೂಡಲೇ ತಕ್ಷಣದಲ್ಲಿ ಏನು ಮಾಡಬೇಕು ರೈತ? ತಕ್ಷಣದಲ್ಲಿ ಅದಕ್ಕೆ ಬೇರೆ ಕಡೆ ಒಂದು ಎಷ್ಟು ದೂರ ಒಂದು ಹೊರಗೇನೆ ಕಟ್ಟಬೇಕಾ ಹೇಗೆ ಅಂತ? ಅದೇ ಬೇರೆ ಕಡೆನೆ ಅದಕ್ಕೆ ಒಂದು 100 meters ಕನಿಷ್ಠ ಬೇರೆ ಕಡೆ ಅದರ ವ್ಯವಸ್ಥೆ ಮಾಡಬೇಕು. ಅದನ್ನ ಕಟ್ಟಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಒಳಪಡಿಸಬೇಕು. ಅದರ ಜೊತೆಗೆ ಅಲ್ಲಿ ಇರತಕ್ಕಂತಹ ಸೊಳ್ಳೆ ನೊಣಗಳ ಹಾವಳಿ ನಾವು ನಿಯಂತ್ರಣ ಮಾಡಲಿಕ್ಕೆ ನೊಣ ನಿವಾರಕಗಳನ್ನ ಉಪಯೋಗ ಮಾಡತಕ್ಕಂಥದ್ದು, ಸೊಳ್ಳೆ ಪರದಿಗಳನ್ನ ನಾವು ಉಪಯೋಗ ಮಾಡತಕ್ಕಂಥದ್ದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರಾಸುಗಳನ್ನ ಸಾಗಾಣಿಕೆ ಮಾಡತಕ್ಕಂಥದ್ದನ್ನ ನಾವು ತಡೆಗಟ್ಟಬೇಕು. ಯಾಕಂತ ಹೇಳಿದ್ರೆ ಇದು ವೈರಸ್ ಇರೋದ್ರಿಂದ ಬೇರೆ ಕಡೆ ಹರಡತಕ್ಕಂಥದ್ದು ಜಾಸ್ತಿ. ದನಗಳ ಕೊಟ್ಟಿಗೆಗಳನ್ನು ಸ್ವಚ್ಛಗೊಳಿಸಿ ಸೂಕ್ತವಾದಂತಹ ಅಂಟುಜಾಡೆ ನಿವಾರಕಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ಸಿಂಪಡಿಸತಕ್ಕಂಥದ್ದು. ಚೇತರಿಕೆಗೆ 2-3 ವಾರಗಳ ಚಿಕಿತ್ಸೆ ಬೇಕಾಗುತ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಇಲಾಖೆ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಲ್ವಾ? ಮುಖ್ಯವಾಗಿ ದನಗಳ ಜಾತ್ರೆ ಇದನ್ನು ಮಾಡಬಾರದು ಆ ಸಂದರ್ಭ. ಹೌದೌದು, ಸಂತೆ ಜಾತ್ರೆಗಳನ್ನ ನಾವು ಬ್ಯಾನ್ ಮಾಡಬೇಕು. ಆ ರೋಗ ಹರಡದಂಗೆ ತಡೆಗಟ್ಟಲಿಕ್ಕೆ ನಾವು ಶ್ರಮ ಪಡಬೇಕಾಗುತ್ತೆ. ಈಗ ಶೇಷರೇ, ಈಗ ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಇದಕ್ಕೆ ನೀವು ಹೇಳಿದ್ರಿ ಲಸಿಕೆ ಅಂತ. ಲಸಿಕೆ ಈಗ ಲಭ್ಯತೆ ಇದೇನು, ಹಾಗೆ ಕೊಡುವ ವಿಧಾನ, ಅದನ್ನು ಹೇಗೆ ತಗೊಳ್ಬೇಕು, ರೈತರು ಯಾವ ರೀತಿ ತಮ್ಮ ಪ್ರಾಣಿಗಳಿಗೆ ಹಾಕಿಸಬೇಕು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈ ರೋಗಕ್ಕೆ ಸೂಕ್ತವಾದಂತ ಪ್ರಾಣಿ ಅಂದ್ರೆ ಹಸು ಮತ್ತು ದನಗಳಲ್ಲಿ ಲಸಿಕೆ ನಮ್ಮ ಭಾರತದಲ್ಲಿ ಲಭ್ಯ ಇಲ್ದಿದ್ರೂ ಕೂಡ ಪರ್ಯಾಯವಾಗಿ ಈ ರೋಗಾಣುಗಳು ಏನಿದೆ ಇದು ಮೇಕೆ ಸಿಡುಬುಗೆ ಸಮಾನಾಂತರವಾದಂತ ವೈರಸ್ ಇರೋದ್ರಿಂದ ನಮ್ಮಲ್ಲಿ ಮೇಕೆ ಸಿಡುಬು ಲಸಿಕೆ ಲಭ್ಯವಿದೆ ಕರ್ನಾಟಕದಲ್ಲಿ. ಆ ಲಸಿಕೆಯನ್ನ ನಾವು ರಿಂಗ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಏನಾಗಂದ್ರೆ ಹಂಗಂದ್ರೆ ಒಂದು ಭಾಗದಲ್ಲಿ ಏನಾದರೂ ಆ ರೋಗ ನಮ್ಗೆ ಕಂಡ್ರೆ ಅದನ್ನ ನಾವು ದೃಢಪಡಿಸಿದ ಮೇಲೆ ಆ ಭಾಗದ 5 kilometers ರೇಡಿಯಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲಾ ರಾಸುಗಳಿಗೆ ನಾವು ಲಸಿಕೆಯನ್ನ ಮಾಡತಕ್ಕಂಥದ್ದು. ಸುತ್ತಮುತ್ತಲು 5 kilometers ಹರಡಬಾರದು ಅಂತ ದೃಷ್ಟಿಯಿಂದ ಆ ಒಂದು ದಿಶೆಯಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇಲ್ಲಿವರೆಗೆ 5 lakh ಅಷ್ಟು ಡೋಸ್ ಲಸಿಕೆಗಳನ್ನ ಬೇರೆ ಬೇರೆ ಜಿಲ್ಲೆಗೆ ಸರಬರಾಜು ಮಾಡಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಲಹೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನು 25 lakh ಲಸಿಕೆಯನ್ನ ಸರಬರಾಜು ಮಾಡತಕ್ಕಂತ ಒಂದು ಅಪೇಕ್ಷೆಯನ್ನ ನಾವು ಹೊಂದಿದ್ದೀವಿ. ಈಗ ರೈತರು ಅಪೇಕ್ಷೆ ಪಟ್ಟಲ್ಲಿ ತಮ್ಮ ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕಿಸಲಿಕ್ಕೆ ಬೇಕಾದಷ್ಟು ಲಭ್ಯತೆ ನಮ್ಮ ಈ ಭಾಗದಲ್ಲಿ ಇದೆ? ಅದೇ ಆಕ್ಚುಲಿ ನಮ್ಮಲ್ಲಿ ಇರತಕ್ಕಂತ ಲಭ್ಯತೆ ಮೇರೆಗೆ ನಾವು ಲಸಿಕೆಯನ್ನ ಸರಬರಾಜು ಮಾಡಿದೀವಿ. ಈಗ ಮುಂದೆ ಇನ್ನೂ ಒಂದಷ್ಟು ದಿನಗಳಲ್ಲಿ ಲಸಿಕೆ ಬಂದ ಮೇಲೆ ನಾವು ಇದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಈಗ ಶೇಷರೇ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ದನಗಳನ್ನ ಅಥವಾ ಪ್ರಾಣಿಗಳನ್ನ ಗುಂಪಾಗಿ ಕೂಡಿಸಿ ಮೇಯಿಸಬಾರದು ಅಂತ. ಇನ್ನು ರೈತರಿಗೆ ನೀವು ಹೇಳುವ ಮಾಹಿತಿ ಏನು, ರೈತರು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು? ಅದೇ ಆಕ್ಚುಲಿ ಮುಖ್ಯವಾಗಿ ಏನಾದರೂ ಇಂಥ ರೋಗ ಏನಾದರೂ ಕಂಡಲ್ಲಿ, ಚರ್ಮ ಗಂಟೆ ರೋಗ ಏನಾದರೂ ಕಂಡಲ್ಲಿ ಕೂಡಲೇ ಆ ಪ್ರಾಣಿಗಳನ್ನ ಬೇರ್ಪಡಿಸತಕ್ಕಂಥದ್ದು, ದೂರ ಆರೋಗ್ಯ ಇರತಕ್ಕಂಥ ಪ್ರಾಣಿಗಳಿಂದ ದೂರ ಇಡತಕ್ಕಂಥದ್ದು, ಅದನ್ನ ಕೂಡಲೇ ಪಶುವೈದ್ಯರ ಸಲಹೆ ಮೇರೆಗೆ ಅದಕ್ಕೆ ಚಿಕಿತ್ಸೆ ಕೊಡತಕ್ಕಂಥದ್ದು, ಆ ಭಾಗದಲ್ಲಿ ಏನ್ ಅವ್ರ ಕೊಟ್ಟಿಗೆಯಲ್ಲಿರ್ಬೋದು ಅಥವಾ ಭಾಗದಲ್ಲಿ ಇರತಕ್ಕಂಥ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅದ ಸೊಳ್ಳೆ ನಿವಾರಕವಾದಂತಹ ಕೆಲವು ಮದ್ದುಗಳು, ಅದನ್ನ ಸ್ಪ್ರೇಯರ್ ಮತ್ತೆ ಕೆಲವು ಪರದೆಗಳನ್ನ ಉಪಯೋಗ ಮಾಡಿ ಸೊಳ್ಳೆ ಕಾಟವನ್ನ ಕಡಿಮೆ ಮಾಡಿ ಈ ರೋಗ ಹರಡದಂಗೆ ತಡೆಗಟ್ಟಬಹುದು. ಅಂದ್ರೆ ಕೊಟ್ಟಿಗೆಗಳನ್ನೆಲ್ಲ ಸ್ವಚ್ಛವಾಗಿ ತಡೆಗಟ್ಟಬೇಕು. ಹಂಗೆ ಶಂಕಿತ ಪಶು ಸಂಪರ್ಕದ ನಂತರ ನಿಮ್ಗೆ ಕೈಕಾಲು ತೊಳೆದುಕೊಂಡು ಬಟ್ಟೆ ಬದಲಿಸಿ ಇತರ ರಾಸುಗಳ ಆರೈಕೆ ಮಾಡಿ. ಅಂದ್ರೆ ಆಕ್ಚುಲಿ ವೈರಲ್ ಡಿಸೀಸ್ ಇರೋದ್ರಿಂದ ನೀವೇನಾದ್ರೂ ಒಂದು ಕೊಟ್ಟಿಗೆ ಅದು ಅಫೆಕ್ಟೆಡ್ ಕೊಟ್ಟಿಗೆಯಲ್ಲಿ ಏನಾದ್ರು ನಿರ್ವಹಣೆ ಮಾಡಿದ್ರೆ ಏನು ಆರೋಗ್ಯ ಆಗಿರ್ತಕ್ಕಂಥ ರಾಸುಗಳಿಗೆ ಹೋಗಿಂತ ಮುಂಚೆ ನಾವು ಮುಂಜಾಗ್ರತೆ ಕ್ರಮವಾಗಿ ಕೈಕಾಲೆಲ್ಲ ತೊಳೆದು ಬಟ್ಟೆಗಳನ್ನ ಬದಲಾಯಿಸತಕ್ಕಂತ ಒಂದು, ಅಂದ್ರೆ ನಾವು ಕೂಡ ಸ್ವಚ್ಛವಾಗಿ ಒಂದು ಈ ರೋಗ ಪೀಡಿತ ಮುದ್ದೆ ರೋಗದಿಂದ ಬಳಲುತ್ತಿರುವ ಪ್ರಾಣಿಯನ್ನು ಆರೈಕೆ ಮಾಡಿದ ಮೇಲೆ ತಕ್ಷಣದಲ್ಲಿ ಮತ್ತೊಂದು ಆರೋಗ್ಯಯುತ ಪ್ರಾಣಿ ಹತ್ರ ಹೋಗಬಾರದು. ಅದಕ್ಕೆಲ್ಲ ಏನ್ ಮಾಡ್ಬೇಕಂತೀರಿ? ಅದೇ ಕೈಕಾಲ ತೊಳೆದು ಬಟ್ಟೆಯನ್ನ ಬದಲಾಯಿಸಿ ಅದಕ್ಕೆ ಇದು ಸೆಪ್ಟಿಕ್ ಇದನ್ನ ಉಪಯೋಗ ಮಾಡತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಹಾಗೆ ಹಟ್ಟಿಯಲ್ಲಿ ನಾವು ಏನು ಆಹಾರ ನೀಡ್ತೀವಿ ಆ ಆಹಾರದಲ್ಲಿ ಒಂದೇ ಪಾತ್ರೆಯನ್ನ ಉಪಯೋಗಿಸಬಾರದು. ಯಾಕಂತ ಹೇಳಿದ್ರೆ ಅದು ವೈರಾಣು ಒಂದರಿಂದ ಇನ್ನೊಂದು ಪ್ರಾಣಿಗೆ ಹರಡತಕ್ಕಂಥ ಭೀತಿ ಹೆಚ್ಚಿದೆ. ರೈತರು ಇಷ್ಟೆಲ್ಲ ಮುಖ್ಯವಾಗಿ ಗಮನಿಸಬೇಕು ಅಂತ ತಾವು ಹೇಳುದಲ್ಲ. ಇತರ ರಾಸುಗಳಿಂದ ರೋಗ ಪೀಡಿತ ಪ್ರಾಣಿಯನ್ನ ದೂರ ಇಡುದು, ಜಮೀನಿನಲ್ಲಿ ಸಾಮೂಹಿಕವಾಗಿ ಮೇಯಿಸಬಾರದು, ಜೊತೆಗೆ ಶಂಕಿತ ಪಶು ಸಂಪರ್ಕದ ನಂತರ ಕೈಕಾಲುಗಳನ್ನ ಚೆನ್ನಾಗಿ ತೊಳ್ಕೊಳ್ಬೇಕು, ಬಟ್ಟೆ ಬದಲಾಯಿಸಬೇಕು, ಅದು ನಾವು ಎಲ್ಲ ಕಡೆಯಲ್ಲಿ ಹೇಳ್ತೇವೆ. ಯಾಕಂದ್ರೆ ನಾವು ಹೊರಗೆ ಹೋಗಿ ಬಂದಾಗ ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ತೇವೆ, ಹಾಗೆ ಈ ಸಂದರ್ಭದಲ್ಲಿ ಕೂಡ ಈ ಚರ್ಮ ಮುದ್ದೆ ರೋಗ ತಡೀಲಿಕ್ಕೆ ಅದನ್ನು ಮಾಡಬೇಕು. ಅದರ ಜೊತೆಗೆ ಏನಾದರೂ ಸತ್ತಲ್ಲಿ ಆ ಪ್ರಾಣಿ ಅದಕ್ಕೆ ಒಂದು ಬೇರೆ ಕಡೆ ವೈಜ್ಞಾನಿಕವಾಗಿ ಅದನ್ನ ಹೂಳಿ, ಯಾಕಂತ ಹೇಳಿದ್ರೆ ಒಂದು ಪ್ರಾಣಿ ಸತ್ತಿರ್ತಕ್ಕಂಥ ನಾವು ಹಾಗೆ ಹೊರಗಡೆ ಬಿಟ್ಟರೆ ಇದು ಬೇರೆ ಬೇರೆ ಪ್ರಾಣಿಗಳಿಗೆ ಹರಡತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದಕ್ಕೆ ವೈಜ್ಞಾನಿಕವಾಗಿ ವಿಲೇಮಾರಿ ನಾವು ಹೂಳ್ತಕ್ಕಂಥದ್ದನ್ನ ನಾವು ಮಾಡಬೇಕಾಗುತ್ತದೆ. ಅಂದ್ರೆ ವೈಜ್ಞಾನಿಕ ಕ್ರಮದಿಂದಲೇ ನಾವು ಅದನ್ನು ವಿಲೇವಾರಿ ಮಾಡಬೇಕು. ಈಗ ಈ ಒಂದು ಚರ್ಮ ಮುದ್ದೆ ರೋಗ ಆದ್ರೆ ಎಷ್ಟು ದಿನ ಇರ್ತದೆ ಅದರದ್ದು ಜ್ವರದ ಅವಧಿ ಅಂತ? ಆಕ್ಚುಲಿ ಇನಿಷಿಯಲಿ ಮುಖ್ಯವಾಗಿ ರೋಗ ಬಂದ ಮೇಲೆ ಒಂದು ವಾರ ಅತಿಯಾದಂತ ಜ್ವರ, ಕನಿಷ್ಠ 41 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಜ್ವರ ಇರುತ್ತೆ. ಆಮೇಲೆ ಅದಕ್ಕೆ ನಾವು ತಕ್ಷಣ ಇದಕ್ಕೆ ಚಿಕಿತ್ಸೆ ಕೊಡಿಸಿದರೆ ಇದರ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಕೂಡ ಕನಿಷ್ಠ 35 ದಿನಗಳವರೆಗೆ ಆ ಪ್ರಾಣಿಗಳ ದೇಹದಲ್ಲಿ ಈ ರೋಗಾಣುಗಳು ಸರ್ವಸಾಮಾನ್ಯವಾಗಿ ಇರ್ತವೆ. ಈ ಪ್ರಾಣಿಗಳು ಆ ದಿನದ ಒಂದು ಅವಧಿಯಲ್ಲಿ ಬೇರೆ ಪ್ರಾಣಿಗಳಿಗೆ ಕೂಡ ರೋಗ ಹರಡಲಿಕ್ಕೆ ಯೋಗ್ಯ ಇರ್ತವೆ. ಶೇಷರ, ಈಗ ಚರ್ಮ ಮುದ್ದೆ ರೋಗ ಬಂದಂತ ಒಂದು ಪ್ರಾಣಿಯನ್ನ ನಾವು ಹಾಲು ಕರಿತಾ ಇರ್ತೇವೆ, ಆ ಹಾಲು ನೀಡುವಿಕೆ ಪ್ರಮಾಣ ಕುಗ್ಗುತ್ತದೋ ಮತ್ತೆ ಹಾಲನ್ನು ಕುಡಿಬಹುದು ಹೇಗೆ? ಆಕ್ಚುಲಿ ಇದು ಯಾಕಂತ ಹೇಳಿದ್ರೆ ಚರ್ಮ ಮುದ್ದೆ ರೋಗದಲ್ಲಿ ಸಾಕಷ್ಟು ಇನ್ಫೆಕ್ಷನ್ ಆಗಿದ್ದರಿಂದ ಹಾಲ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ಅದನ್ನ ಹಾಲನ್ನ ಕುಡಿಲಿಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಈ ವೈರಸ್ ಮುಖ್ಯವಾಗಿ ಮನುಷ್ಯನಿಗೆ ರೋಗವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಕಾಯಿಸಿ ಕುಡಿತೀವಿ. ಅದ ಕಾರಣ ಹಾಲು ಏನಾದ್ರೂ ಕರೆಯುವಂತ ದನಗಳಿಗೆ ಅಥವಾ ಪ್ರಾಣಿಗಳಿಗೆ ಬಂದ್ರೆ ತೊಂದರೆ ಇಲ್ಲ, ಅದನ್ನ ಉಪಯೋಗ ಮಾಡಬಹುದು. ಈಗ ಕೊನೆದಾಗಿ ಹೇಳಿ ಶೇಷರೇ, ಈ ರೀತಿಯ ಒಂದು ಚರ್ಮ ಮುದ್ದೆ ರೋಗ ಎಲ್ಲಾ ಕಡೆಯಲ್ಲೂ ಕಂಡು ಬಂದಿದೆ, ರೈತರು ಒಂದು ರೀತಿಯ ಆತಂಕದಲ್ಲಿದ್ದಾರೆ, ಇಂತಹ ಸಂದರ್ಭದಲ್ಲಿ ಅವರು ತಕ್ಷಣದಲ್ಲಿ ಏನೇನು ಮಾಡಬೇಕಂತ ಕೊನೆದಾಗಿ ಹೇಳ್ತೀರಿ? ಇಂಥ ರೋಗ ಕಣ್ಣಲ್ಲಿ ಏನೇ ನಾವು ಚರ್ಮ ರೋಗ ಅಂತ ನಾವು ಇಲ್ಲಿವರೆಗೆ ನಾವು ಏನ್ ಮಾತಾಡಿದೀವಿ, ಇಂಥ ರೋಗ ಕಂಡು ಕೂಡಲೇ ಪಶುವೈದ್ಯರನ್ನ ಕಾಣತಕ್ಕಂಥದ್ದು ಒಂದು. ಅದರ ಜೊತೆಗೆ ಆ ರೋಗಗ್ರಸ್ತ ಪ್ರಾಣಿಗಳನ್ನ ಬೇರ್ಪಡಿಸತಕ್ಕಂಥದ್ದು, ಬೇರ್ಪಡಿಸಿದ್ದಕ್ಕಂತ ಒಂದು ಭಾಗದಲ್ಲಿ ಸೊಳ್ಳೆ ನೊಣ ಮತ್ತು ಉಣ್ಣೆಗಳ ಕಾಟವನ್ನ ಹತ್ತಿಡ್ಲಿಕ್ಕೆ ನಾವು ಸೊಳ್ಳೆ ನಿವಾರಕ ಏನು ಕಾರ್ಯ ನಮ್ಮ ಇದು ಇದಾವೋ ಅದನ್ನ ಅಳವಡಿಸತಕ್ಕಂಥದ್ದು. ಅದರ ಜೊತೆಗೆ ಈ ರೋಗನ್ನ ಬೇರೆ ಇದಕ್ಕೆ ಹರಡಲ್ದಂಗೆ ಕೂಡಲೇ ಚಿಕಿತ್ಸೆ ಕೊಡತಕ್ಕಂಥದ್ದು, ಮತ್ತೆ ಬೇರೆ ಏನು ಆರೋಗ್ಯಕರವಾಗಿರ್ತಕ್ಕಂಥ ಪ್ರಾಣಿಗಳು ಇರ್ತಾವ ಅದಕ್ಕೆ ಲಸಿಕೆಯನ್ನ ಮಾಡಿಕೊಳ್ತಕ್ಕಂಥದ್ದು. ತುಂಬಾ ಒಳ್ಳೇದು ಡಾಕ್ಟರ್ ಶೇಷರಾವ್ ಅವರು, ಇಷ್ಟು ಹೊತ್ತಿನ ತನಕ ಈ ಚರ್ಮ ಮುದ್ದೆ ರೋಗ ನಮ್ಮ ಭಾಗದಲ್ಲಿ ಕೂಡ ಹರಡ್ತಾ ಇರುವುದರಿಂದ ಈ ಬಗ್ಗೆ ಒಂದು ವಿವರವಾದಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತರು ಬಹಳ ಎಚ್ಚರಿಕೆಯಿಂದ ಒಂದು ನಿರ್ವಹಣೆಯನ್ನ ಮಾಡುವ ಕ್ರಮ, ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು. ಇಲ್ಲಾಂದ್ರೆ ಕೆಲವೊಮ್ಮೆ ಇದು ಪ್ರಾಣಿಗಳ ಜೀವಕ್ಕೂ ಕೂಡ ಸಂಚಕಾರ ಬರುವಂತಹ ಅಪಾಯ ಇರುವುದರಿಂದ ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ತಕ್ಷಣದಲ್ಲಿ ಪಶು ಪಾಲನೆ ಕೇಂದ್ರದಲ್ಲಿ ವೈದ್ಯರನ್ನು ಭೇಟಿಯಾಗಿ ಒಂದು ಸೂಕ್ತ ಮಾರ್ಗದರ್ಶನ ಪಡೆದು ತಮ್ಮ ತಮ್ಮ ಪ್ರಾಣಿಗಳ ರಕ್ಷಣೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನೀವು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಸರ್, ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೆ ಕಲಬುರಗಿಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿಯಾದ ಡಾ ಶೇಷರಾವ್ ಅವರೊಂದಿಗೆ ಇತ್ತೀಚೆಗೆ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಮುದ್ದೆ ರೋಗ ಅಥವಾ ಗಂಟು ರೋಗ ಕುರಿತು ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲ. ಈಗ ಕೇಳಿ, ರೈತರ ಆದಾಯ ಹೆಚ್ಚಿಸಲು ಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಡಾ ಉದಯ್ ಕುಮಾರ್ ನಿಡೋಣಿ ಅವರಿಂದ ಮಾಹಿತಿ. ತಜ್ಞವಾಣಿ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಒಂದು ರೈತರ ರಾಷ್ಟ್ರ, ಹಾಗೂ 85% ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಒಂದು ವ್ಯವಸಾಯ ಮಾಡಿ ಭಾರತದ ಜನಸಂಖ್ಯೆಗೆ ಸಾಕಾಗುವಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಮಾಡಿ ಎಲ್ಲರ ಒಂದು ಹಸಿವನ್ನ ತಣಿಸುವಲ್ಲಿ ಭಾಗಿಯಾಗಿರ್ತಾರೆ. ಆದರೆ ರೈತನಿಗೆ ಮಾತ್ರ ಅವನಿಗೆ ಸಿಗಬೇಕಾದಂತಹ ಒಂದು ಏನು ಆದಾಯ ಅಥವಾ ಲಾಭ ಇದೆ ಅದು ಸಿಗ್ತಾ ಇಲ್ಲ.

ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ. ಇದುವರೆಗೆ ನ್ಯೂವೆಲ್ಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಬೀಳಿಗೆಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣ.